ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तक जैविक खेती शुरू करूँगा. माटी से प्रेम की परंपरा है परंपरागत खेती. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರದ ಪ್ರಗತಿಪರ ಕೃಷಿಕ ಜೆಕೆ ಬಸವರಾಜು ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿಯ ಜಯಪುರದಲ್ಲಿ ಕೃಷಿಯಲ್ಲಿ ನಿರತರಾಗಿರುವಂತಹ ಪ್ರಗತಿಪರ ಕೃಷಿಕರಾದ ಜೆ ಕೆ ಬಸವರಾಜು ಅವರು. 46 ವರ್ಷ ಇರುವಂತಹ ಒಂದು 2.5 ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆ ಬೆಳೀತಾರೆ. ಒಂದು 20 ಕುಂಟೆ ಪ್ರದೇಶದಲ್ಲಿ 80 ತೆಂಗಿನ ಮರಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಇವರ ಬಹುತೇಕ ಎಲ್ಲ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಹವ್ಯಾಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕವನಗಳನ್ನು ರಚನೆ ಮಾಡಿದ್ದಾರೆ. ಬೇರೆ ಬೇರೆ ಕವನಗಳನ್ನು ಅವರು ಬರೆದಿದ್ದಾರೆ. ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ಈ ಒಂದು ಕೃಷಿ ಕ್ಷೇತ್ರದ ಒಬ್ಬ ಕವಿ ಅಂತಲೇ ಹೇಳ್ಬೋದು. ಈಗ ಬಸವರಾಜು, ನಮ್ಮ ಮಾತುಕತೆಗಿಂತ ಮುಂಚೆ ನೀವೊಂದು ಕೃಷಿ ಬಗ್ಗೆ ಒಂದು ಕವನ ಬರೆದಿದ್ದೀರಲ್ಲ, ಅದನ್ನೊಂದು ಓದ್ಬಿಡಿ ಒಂದ್ಸಲ. ಎಲ್ಲರೂ ನಮಸ್ಕಾರ. ಕೃಷಿಯಿಂದ ಭೂಮಿ ಹಸಿರಾಯಿತು, ಜಗದ ಅನ್ನ ಆಹಾರಕ್ಕೆ ದಾರಿಯಾಯಿತು, ದಿನನಿತ್ಯ ದುಡಿಯಲು ಕೈಗೊಂದು ಕೆಲಸವಾಯಿತು, ಕೆಸರಿನ ದುಡಿಮೆಯಿಂದ ರೈತನ ಬಾಳು ಹಸನಾಯಿತು. ಅಪ್ಪ ಅಮ್ಮ ಮಗ ಮಗಳು ಅಜ್ಜ ಅಜ್ಜಿ ಮೊಮ್ಮಗ ಆಳು ಕಾಳು ಇವರೆಲ್ಲರ ಜೊತೆ ರೈತರ ಶ್ರಮದ ಬಾಳು ಬಾನ ಹಕ್ಕಿಗೂ ಸೇರಿಸಿ ಬೆಳೆದ ಅನ್ನದ ಕಾಳು. ಕೃಷಿ ಮಾಡುವ ರೈತನ ಜೊತೆ ಸಲಾಕೆ, ಗದ್ದೆಗೆ ಬುತ್ತಿ ತಂದಲು ಅವನ ಹಾಕೆ, ಮಡದಿಯೊಟ್ಟಿಗೆ ಬಂದವು ಶ್ವಾನ ಮೇಕೆ. ರೈತನ ಜೀವನ ದುಸಿರಿ ನಿರಂತರ ಕೃಷಿ ಕಲಿಕೆ, ದನ ಕರು ಕುರು ಕೋಳಿ ಇವರೆಲ್ಲರ ಜೊತೆ ರೈತ ಬಾಳಿ, ಸಕಲ ಜೀವಿಗಳಿಗೂ ಈ ಧ್ವನಿ ಕೇಳಿ ದೈವ ಅರಸಿತು ಸುಖವಾಗಿ ಬಾಳಿ. ನಾನು ಯಾಕೆ ಈ ಕವನ ಇಷ್ಟಪಟ್ಟು ಓದಿ ಅಂತ ಹೇಳಿದೆ ಅಂದರೆ, ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸ್ತಾ ಇದ್ದೀರಿ. ಒಂದು ಕುಟುಂಬ ಕೃಷಿ ಆಗಬೇಕು, ಆಮೇಲೆ ನಾವೇನು ಕೃಷಿ ಮಾಡ್ತೀವಿ ಅದು ಪರಿಸರಕ್ಕೂ ಸಹ ಸರಿ ಹೋಗೋ ರೀತಿಯಲ್ಲಿ ಇರಬೇಕು, ನಮ್ಮ ಜೊತೆ ಇರೋವಂತಹ ಪಶು ಪಕ್ಷಿಗಳಿಗೂ ಸಹ ಆಹಾರ ಸಿಗಬೇಕು, ನೆಮ್ಮದಿಯಾಗಿ ನಮ್ಮ ಜೊತೆ ಬಾಳೋದಕ್ಕೆ ಅವಕಾಶ ಆಗಬೇಕು. ಜೊತೆಗೆ ನೀವು ಹೇಳಿದ್ರಿ ಈ ಒಂದು ಎಲ್ಲರ ಒಂದು ದುಡಿಮೆನೋ ಇದ್ದರೆ ಮಾತ್ರ ಕೃಷಿ ಯಶಸ್ವಿಯಾಗುತ್ತೆ ಅಂತಲೂ ನೀವು ಹೇಳಿದ್ರಿ. ಹಲವಾರು ವಿಚಾರಗಳನ್ನು ಒಳಗೊಂಡ ಹಾಗೆ ಈ ಒಳ್ಳೆ ಕವನವನ್ನು ಬರೆದಿದ್ದೀರಿ. 46 ವರ್ಷ ಈಗ ನಿಮಗೆ, ವಿದ್ಯಾಭ್ಯಾಸ ಎಲ್ಲಿ ತನಕ ಮಾಡಿದ್ರಿ? ಸರ್, ನಾನು ಬಿ ಎ ಮಾಡಿದ್ದೀನಿ ಸರ್. ಬಿ ಎ ಮಾಡಿದ್ಮೇಲೆ? ನಾನು ಬಿ ಎ ಮಾಡಿದ್ಮೇಲೆ ವ್ಯವಸಾಯಕ್ಕೆ ಬಂದ್ಬಿಟ್ಟೆ. ನನಗೆ ಸರ್ಕಾರಿ ಕೆಲಸದ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ, ನನಗೆ ವ್ಯವಸಾಯ ತುಂಬ ಇಷ್ಟ ಇತ್ತು, ಹಂಗಾಗಿ ಆ ಕ್ಷೇತ್ರಕ್ಕೆ ಬಂದೆ. ನಾನು ಕೂಡ ಪದವಿ ಪಡಿಬೇಕು ಅನ್ನೋದು ಆಸೆ ಇತ್ತು, 1 ವರ್ಷ ಡ್ರಾಪ್ ಮಾಡಿದೆ, ನಂತರ ಪದವಿ ಪಡೆದೆ. ಅಂದರೆ ಕಾಲೇಜ್ ಓದುವಾಗಲೂ ಕೃಷಿ ಮಾಡ್ತಿದ್ರು? ಕೃಷಿ, ನಾನು ಕೃಷಿ ಜೊತೆಲೇ ಕಾಲೇಜ್ ಓದಿರೋದು. ನಾನು ಕೃಷಿ ಕೆಲಸ ಬಿಟ್ಟು ನಾನು ಏನು ಮಾಡಿಲ್ಲ. ಪದವಿ ಪಡಿಬೇಕು ಅಂತಿತ್ತು, ಪದವೀಧರರಾದರೂ ನೀವು ಕೃಷಿಯನ್ನೇ ಅವಲಂಬಿಸಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರಿ. ಹೌದು. ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆಗೆ? ಸರ್, ನನ್ನ ತಂದೆಗೆ 2 ಗಂಡು 1 ಹೆಣ್ಣು, ಎಲ್ರಿಗೂ ಮದುವೆ ಮಕ್ಕಳಾಗಿದ್ದೀವಿ, ಎಲ್ಲರೂ ಭಾಗವಾಗಿ ನಮ್ಮ ನಮ್ಮ ಸ್ವಂತ ಕಾಲ ಮೇಲೆ ನಾವು ಇದ್ದೀವಿ. ಈಗ ನಿಮ್ಮ ಕುಟುಂಬದಲ್ಲಿ ಯಾರು? ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು ಮೂರು ಜನ, ಎರಡು ಹೆಣ್ಣು ಒಂದು ಗಂಡು. ಈಗ ಬಸವರಾಜ್ ಅವರೇ, ನೀವು ಕವನದಲ್ಲಿ ಹೇಳಿದ್ರಲ್ಲ ಎಲ್ಲರೂ ಕುಟುಂಬದಲ್ಲಿ ಕೃಷಿಯಲ್ಲಿ ಆಸಕ್ತಿ ವಹಿಸಬೇಕು ಅಂತ, ಹೇಳಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ನಿಮ್ಮ ಜೊತೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ? ಸರ್, ಈಗ ನಾನು, ನನ್ನ ತಾಯಿ ತುಂಬ ಹೆಲ್ಪ್ ಮಾಡ್ತಾರೆ, ನನ್ನ ತಂದೆನೂ ಎಲ್ಲ ಪೂರ್ವ ಹೋಗಿದ್ದಾರೆ, ನಮ್ಮ ಹೆಂಡತಿ ಮಕ್ಕಳು ಮಾಮೂಲಿ ವಾರಕ್ಕೊಂದ್ಸಲ ಬರ್ತಾರೆ, ಅವ್ರು ಏನು ಬೇಕೋ ಅದು ಸಂಬಂಧಪಟ್ಟ ಮಾಡ್ಬಿಟ್ಟು ಹೋಗ್ತಾರೆ. ಇನ್ನು ಹೆಚ್ಚು 90% ನಾನೇ ಮಾಡ್ತಾಯಿದ್ದೀನಿ ಸರ್. ಇಲ್ಲಿ ಕೃಷಿ ಕುಟುಂಬ ಕೂಡಿಕೆ ಯಾಕೆ ಅಂದರೆ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ. ವ್ಯವಸಾಯ ಅಂದರೆ ನೀ ಸಹಾಯ ನಾ ಸಹಾಯ ಮನೆ ಬಂದು ಸಹಾಯ ಅಂತ ಹೇಳ್ತಾರೆ, ಅದು ತಪ್ಪು. ವ್ಯವಸಾಯ ಅಂದರೆ ಮನೆ ಜನ ಎಲ್ಲ ಕೂಡಿ ಮಾಡುವಂಥ ಕೆಲಸ. ಈಗ ಗಂಡ ಜಮೀನು ತಗೋದ್ರೆ ಹೆಂಡತಿ ಊಟ ತತ್ತಾಳೆ, ಮನೇಲಿ ಅಜ್ಜ ಅಜ್ಜಿ ಇರ್ತಾರೆ, ಅವರು ಕಾಳಕ್ಕೆ ಸೇರೋದೋ ಕೋಳಿ ಸಾಕೋದೋ ಕುರಿ ಸಾಕೋದೋ ಮೊಮ್ಮಕ್ಕಳು ಊಟ ಇದು ಮಾಡ್ತಾರೆ. ಪ್ರತಿಯೊಬ್ಬರು ಸೇರುವಂಥ ಕೆಲಸಕ್ಕೆ ವ್ಯವಸಾಯ ಅಂತ ಮಾಡಿದ್ದಾರೆ. ಅದು ನಿಮ್ಮ ಅನುಭವ? ನನ್ನ ಅಭಿಪ್ರಾಯ, ಅನುಭವನೂ. ಈಗ ನೀವು ಪದವಿ ಪಡೆದ್ರಿ, ಈಗ ಕಬ್ಬು VCF 517 ಇದನ್ನ ಬೆಳೀತಾ ಇದ್ದೀರಿ. ಹೌದು. ಮೊದಲು ನೀವು ಬೆಳೆದಂತಹ ಬೆಳೆ ಯಾವುದು? ನಿಮಗೆ ಯಶಸ್ಸು ಕೊಟ್ಟಂತಹ ಬೆಳೆ ಯಾವುದು? ಸರ್, ನಾನು ಮೊದಲು ಮಾಮೂಲಿ ನಾಟಿ ತಳಿನೇ ಬಿಳಿ ಕಬ್ಬು ಕೆಂಪು ಕಬ್ಬು ಅನ್ಕೊಂಡು ಬೆಳೀತಿದ್ದೆ. ಈಗ 3 ವರ್ಷದಿಂದ ಅದು 517 ಹಾಕ್ಬೇಕು ಅಂತ ಹಾಕ್ದು. ಈಗ ಅದರಲ್ಲಿ ಚೆನ್ನಾಗಿ ಬಂತು. 8 ವರ್ಷದಿಂದ ನಾನು ತರಗ ಸುಡ್ತಿದ್ದೆ, 8 ವರ್ಷದಿಂದ ತರಗ ಸುಡೋದು ನಿಲ್ಲಿಸಿದೆ. ಈಗ ಹಸಿರೆಲೆ ಗೊಬ್ಬರ ಮಾಡಬೇಕು, ತರಗ ನಿರ್ವಹಣೆ ಮಾಡ್ಕೊಂಡು ಆ ಪ್ರಕಾರ ಹೋಯ್ತಾ ಇದ್ದೀನಿ. ತರಗ್ಗೆ ಬೆಂಕಿ ಹಾಕಿ 8 ವರ್ಷ ಆಯಿತು, 6 ಬೆಳೆ ಈಗ ಬೆಳೀತಾ ಇರೋದು, 7ನೇ ಬೆಳೆ. ಈ 517 ಹಾಕಿದ್ದೆ ಯಾವಾಗ ಸರ್? 3 ವರ್ಷ ಆಯಿತು. ಇದು 2ನೇ ಕೂಳೆ. ಇದು 2ನೇ ಕೂಳೆ. ಈಗ ಹೋಸತಿ ಕಟಾವು ಮಾಡಿದೆ ಸರ್, 40 ಕ್ವಿಂಟಲ್ 69 ಅಂತ ಬಂದೈತೆ. ನಂದು ಒಟ್ಟು 2.5 ಎಕರೆ ಕಬ್ಬಲ್ಲಿ 150 ಕ್ವಿಂಟಲ್ ಮಾಡಿದ್ದೀನಿ ಸರ್. ಈಗ ಈ ಒಂದು VCF 517ಕ್ಕೂ ಬೇರೆ ಒಂದು ತಳಿಗಳ ಕಬ್ಬನ್ನು ನೀವು ಮುಂಚೆ ಬೆಳೀತಾ ಇದ್ರಲ್ಲ, ಯಾವ ರೀತಿ ಕೃಷಿ ಕ್ರಮಗಳು ಬದಲಾವಣೆ ಮಾಡಿಕೊಂಡ್ರಿ? ಇದಕ್ಕೆ ಕಡಿಮೆ ವ್ಯವಸಾಯ ಮಾಡಿದ್ರು ಬೆಳೀತದೆ, ಸ್ವಲ್ಪ ನೀರು ಹೆಚ್ಚಾಗ ಬೇಕಷ್ಟೇ, ಕಡಿಮೆ ರಾಸಾಯನಿಕ ಗೊಬ್ಬರದಲ್ಲೂ ಬೆಳೀತದೆ. ಈಗ ನಿಮ್ಮ ತಂದೆ ಕಾಲದಲ್ಲೂ ಭತ್ತ ಕಬ್ಬು ಬೆಳೀತಾ ಇದ್ರು, ನೀವು ಕಬ್ಬನ್ನ ಮುಂದುವರಿಸಿದಿರಿ. ಹೌದು. ವರ್ಷಕ್ಕೆ ಒಂದು ಬೆಳೆ ತೆಗೆಯೋದು, ಅದಾದ್ಮೇಲೆ ಉಳಿದಿರೋ ಅವಧಿನಲ್ಲಿ ಏನ್ ಮಾಡ್ತೀರಿ? ಸರ್, ನಮ್ಮದು ಕಬ್ಬು ಹೆಚ್ಚು ನಾನು ಬೆಳೆದೆ, ಕಬ್ಬು ತೆಂಗು ಈ ಆ ಕಾರಣದಿಂದ ವರ್ಷಪೂರ್ತಿ ಬೆಳೆ ಬೆಳೀತಾ ಇರ್ತದೆ. ನಾನೇ 3-4 ಬೆಳೆಗೆ ಒಂದ್ಸಲ ಕಿತ್ತಾಕ್ಬಿಟ್ಟು ಜಮೀನು ಖಾಲಿ ಬಿಟ್ಟಿರ್ತೀನಿ, ಅದಕ್ಕೆಲ್ಲ ಹಸಿರೆಲೆ ಗೊಬ್ಬರ ತಗಣಿ ಎಲ್ಲ ಚೆಲ್ಲಿ ಭೂಮಿನ ಫಲವತ್ತತೆ ಮಾಡ್ತೀನಿ. ಸ್ವಲ್ಪ ಏನಾದ್ರು ನೀರು ಪರ ಹೋಗದೆ ಇರೋ ಜಾಗದಲ್ಲಿ ಮಠ ಹೊಡಿಸ್ತೀನಿ. ಈ ತರ ಮಾಡ್ತಾ ಇದ್ದೀನಿ ಸರ್. ಈಗ ಕಬ್ಬಿನ ಬೆಳೆಯಲ್ಲೂ ಸಮಗ್ರ ಕೃಷಿ ಕ್ರಮಗಳನ್ನ ಅಳವಡಿಸಿಕೊಂಡು ಈರುಳ್ಳಿ ಹಾಕೋದು, ಅರ್ಶನ ಹಾಕೋದು, ಈ ತರದೆಲ್ಲ ಒಂದು ಪ್ರಯತ್ನಗಳು ನಡೀತಾ ಇದೆ ಸರ್? ನನ್ನಲ್ಲಿ ಅದಿಲ್ಲ, ನನ್ನ ಜಮೀನು ಸುತ್ತ ತೆಂಗೈತೆ. ಈಗ ನಂದು ಏನು 80 ತೆಂಗೈತೆ, ಅದರಲ್ಲಿ 20 ಕ್ವಿಂಟಲ್ 20 ತೆಂಗಿನ ಮರ ಐತೆ. ಇನ್ನು ಉಳಿದಂತ 60 ತೆಂಗಿನ ಮರ ಇನ್ನು 2 ವರ್ಗ ಜಮೀನು ಸುತ್ತ ನಮ್ಮ ತಂದೆನೇ ಹಾಕಿದ್ರು, ಅದನ್ನು ನಾನು ವ್ಯವಸಾಯದಲ್ಲಿ ಕಾಪಾಡ್ಕೋತಾ ಇದ್ದೀನಿ. ನೀವೇ ಸಮಗ್ರ ಕೃಷಿ ಅಂತ ಹೇಳಿದ್ರೆ ಆ ವಿಚಾರದಲ್ಲಿ ಬಂದರೆ ನಾನು ತೆಂಗು ನಮ್ಮ ನಡುವೆ 20 ಅಡಿ 20 ಅಡಿ ಜಾಗ ಐತೆ, ಅದು ವ್ಯರ್ಥ ಆಗಬಾರ್ದು ಅಂತೇಳಿ ಅಲ್ಲೆಲ್ಲ ಬಾಳೆ ಗಿಡ ಹಾಕಿದ್ದೀನಿ. ಇದು ನಾನು ಎಲ್ಲೋ ಹೋಗಿ ನೋಡ್ಕೊ ಬಂದದ್ದು, ಅದು ನೋಡಿದೆ ಅವ್ರು ಅದು ಯಾಕೆ ವ್ಯರ್ಥವಾಗಿರೋ ಜಾಗ ಉಪಯೋಗಿಸಬಾರ್ದು ರೈತರು ಅಂದ್ಬಿಟ್ಟು. ಈಗ ನಾನು ಅದ್ರ ಮಧ್ಯೆ 20 ಅಡಿ ಜಾಗದಲ್ಲಿ 3 ಬಾಳೆಗಿಡ ನೆಟ್ಟಿದ್ದೀನಿ, ಆ ಒಂದೊಂದರಲ್ಲಿ 3 ಕಂದುಬಿಟ್ಟಿದ್ದೀನಿ. ಈಗ 50 ಗಿಡಕ್ಕೆ 150 ಬಾಳೆ ಕಂದ ಐತೆ. ನನಗೆ ಇನ್ನು ನೆಕ್ಸ್ಟ್ ಇನ್ನೊಂದು 6 ತಿಂಗಳ ನಂತರ ಪ್ರತಿ ದಿವಸ ನನಗೆ ಆದಾಯ ಬರ್ತದೆ ಬಾಳೆ ಗಿಡದಲ್ಲಿ. ಅದಕ್ಕೆ 1 ರೂಪಾಯಿ ನಾನು ಏನು ಖರ್ಚು ಮಾಡ್ತಾ ಇಲ್ಲ. ಇರುವಂಥ ಭೂಮಿಲಿ ಕಳೆ ಪಳೆ ಕಿತ್ತಿ ಹಾಕಿ ಅದ್ರಲ್ಲಿ ಬರುವಂಥ ಗೊಬ್ಬರನ ಎಳ್ಕಂದು ಅದು ಬೆಳೆಯುವಂಥದ್ದು. ಇದು ವಿಶೇಷವಾಗಿ ನಾನು ನೋಡ್ಕೊಬಂದು ನಾನು ಜಮೀನಿಗೆ ಅಳವಡಿಸ್ಕೊಂಡದ್ದು. ಯಾಕೆ ಅಂತಂದ್ರೆ ನಾನು ಹಲವಾರು ತರಬೇತಿ ಹೋಯ್ತಾ ಇದ್ದೀನಿ. ಒಬ್ಬ ತರಬೇತಿ ಮಾಡ್ಬೇಕಾದ್ರೆ ಹಿಂದೆ ಸಾಕಷ್ಟು ಕೈ ದುಡ್ದಿರ್ತದೆ, ಅದು ವ್ಯರ್ಥ ಆಗ್ಬಾರ್ದು. 100 ಜನ ರೈತರು ತರಬೇತಿಗೆ ಹೋದ್ರೆ 10 ಜನ ಸಕ್ಸಸ್ ಆದ್ರೆ ಆಗ ತರಬೇತಿ ಕೊಟ್ಟಂತರ್ಗೂ ಒಂದು ಸಾರ್ಥಕ ಆಯ್ತದೆ. ಉದ್ದೇಶಕ್ಕೆ ನಾನು ಏನು ತರಬೇತಿ ಪಡಿತೀನಿ ಸರ್, 10% ನಾನು ಜಮೀನು ನಾನು ಅಳವಡಿಸ್ಕೊಂಡು ಅಳವಡಿಸ್ತೀನಿ. ಈಗ ಅದ್ರಲ್ಲಿ ನಾನು ಬಾಳೆ ಹಾಕಿರೋದೇ ನಾನು ಉದಾಹರಣೆ. ನೀವು ಇನ್ನೊಂದು ಒಳ್ಳೆಯ ಮಾತು ಹೇಳಿದ್ರಿ, ಈ ಕಬ್ಬಿನ ತರಗನ್ನ ನಾನು ಸುಡ್ತಾ ಇದ್ದೆ ಮುಂಚೆ ಇಲ್ಲ, ಈಗ ಅದನ್ನ ನನ್ನ ಹತ್ರ ಮಾಡ್ತಾ ಇಲ್ಲ, ಅದನ್ನೆಲ್ಲ ಅಲ್ಲೇ ಅದನ್ನು ಮಲ್ಚಿಂಗ್ ಮಾಡ್ತೀನಿ, ಒದಕ್ಕೆ ಬೆಳೆಯಾಗಿ ಬಳಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅದರಿಂದ ಏನು ಪರಿಣಾಮಗಳನ್ನು ನೀವು ಕಂಡುಕೊಂಡ್ರಿ? ಸರ್, ನಾನು ಮೊದಲು ತರಗ ಸುಡ್ತಿದ್ದಾಗ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಯ್ತು, ರಾಸಾಯನಿಕ ಗೊಬ್ಬರ ಜಾಸ್ತಿ ಮಾಡಿಸ್ಬೇಕಾಯ್ತು. ಈ ತರಗ ಸುಡದೇ ಇರೋ ಕಾರಣ ನಮ್ಮ ಚಿಕ್ಕಪ್ಪ ಮಾಡಿದ್ರು ಒಂದ್ಸಲ ನೋಡಿದೆ, ಮೇಲೆ ಹೊರಗಡೆ ಎಲ್ಲ ತರಬೇತಿಯಲ್ಲೆಲ್ಲ ನೋಡಿದೆ, ಪ್ರಗತಿಪರ ರೈತರುಗಳ ಬಗ್ಗೆ ಬೆಳೆಯಲ್ಲೆಲ್ಲ ಹೋಗಿ ನೋಡ್ಕೊಬಂದೆ, ಪತ್ರಿಕೆಯಲ್ಲಿ ನೋಡಿದೆ, ಟಿವಿಲೆಲ್ಲ ನೋಡಿದೆ, ಆಕಾಶವಾಣಿಯೆಲ್ಲ ಕೇಳಿದೆ. ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ತರಗ ನಿರ್ವಹಣೆ ಮಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಮಣ್ಣು ಪರೀಕ್ಷೆ ಮಾಡಿಸ್ದೆ, ಆಮೇಲೆ ತರಗ ನಿರ್ವಹಣೆ ಮಾಡಿದ್ಮೇಲೆ ಏನಾಯ್ತು, ಕೊಟ್ಟಿಗೆ ಗೊಬ್ಬರ ಹೊಡೆದು ರಾಸಾಯನಿಕ ಗೊಬ್ಬರದ್ದು ಕಮ್ಮಿ ಆಯಿತು. ಕೊಟ್ಟಿಗೆ ಗೊಬ್ಬರ ಇಲ್ಲದೆ ಇರುವಂಥ ವ್ಯಕ್ತಿನೂ ಕೂಡ ಆ ಬೆಳೆನಲ್ಲಿ ಬರುವಂಥ ಕೃಷಿ ತ್ಯಾಜ್ಯ ಅಂದರೆ ತರಗು ಏನಿದೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ, ಟ್ರೈಕೋಡರ್ಮ್ ಹಾಕೊಂಡು ಕೊಳಿಸಿದ್ರೆ ಆ ಜಮೀನಿಗೆ ಆ ಗೊಬ್ಬರ ಸಾಕಾಯ್ತು ಅನ್ನೋ ನನ್ನ ಅನುಭವ ಬಂತು. ಈಗ ನಾನು 3 ಸತತವಾಗಿ ನಾನು ಯಾವ ಗೊಬ್ಬರ ನೋಡಿದಿಲ್ಲ, ತರಗು ನಿರ್ವಹಣೆ ಮಾಡ್ಕೊಂಡು ಕೃಷಿ ತ್ಯಾಜ್ಯಗಳನ್ನು ಕೊಳಿಸ್ಕೊಂಡು ಹಸಿರು ಎಲೆ ಗೊಬ್ಬರ ಬೆಳೆಸ್ಕೊಂಡು ಅದನ್ನು ಭೂಮಿಗೆ ಮಲ್ಚ್ ಮಾಡಿ ಆ ಥರ ಬೆಳೀತಾ ಇದ್ದೀನಿ. ನಾನು ಇನ್ನೂ ಒಂದು ಮಾಡಿದ್ದೀನಿ, ನನ್ನ ಹತ್ರ ಈಗ ಗೊಬ್ಬರ ಕಮ್ಮಿ ಸಿಗುತ್ತೆ ಅನ್ನಿಸ್ತಕ್ಕೆ ನಾನು ರಸ್ತೆ 1 ದಿನ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ ನನ್ನ ಜಮೀನು ತಕ್ಕೆ ಮನೆ ತಕ್ಕೆಲ್ಲ, ಒಂದು ಚೀಲ ಮಾಡಿಕೊಂಡಿರ್ತೀನಿ. ಪ್ರತಿ ರೋಡಲ್ಲಿ ಎಷ್ಟು ತೊಪ್ಪೆ ಸಿಗುತ್ತೆ ಎಲ್ಲ ಚಿಲು ತುಂಬ ಬಂದು ನಾನು ಜಮೀನ್ ತಗ ಹಾಕ್ತೀನಿ. ಅದೊಂದು ನಾನು ಹೊಸದಾಗ ಮಾಡ್ಕೊಂಡಿದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಸಗಣಿ ಗೊಬ್ಬರ ಮನೇಲಿ ಬೆಳೆದ ಇದ್ರು ಅದನ್ನ ಭೂಮಿಗೆ ತರುವ ಒಂದು ವಿಧಾನ. ಮನ್ಸ್ ಪಟ್ರೆ ಪಡ್ಕೊಳ್ಬಹುದು, ಪಡ್ಕೋಬಹುದು. ಈಗ ಮಣ್ಣು ಪರೀಕ್ಷೆ ಮಾಡಿಸ್ದೆ ಅಂತ ನೀವು ಹೇಳಿದ್ರಿ. ಹೌದು ಸರ್, ನಿರಂತರವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದ್ರಿ ನೀವು. ಹಾಗಾಗಿ ಏನು ಅನುಕೂಲತೆಗಳಾಗುತ್ತೆ ಅಂತ ಹೇಳ್ತೀರಾ ಬಸವರಾಜ? ಮಣ್ಣು ಪರೀಕ್ಷೆಗೆ ಮೊದಲೇ ನಾನು ಇಷ್ಟ ಬಂದ ಸುಮ್ಮನೆ ರಾಸಾಯನಿಕ ಗೊಬ್ಬರ ಹಾಕ್ಬಿಡುದು, ತಗೊಂಡು ಯೂರಿಯಾ ಹಾಕ್ಬಿಡುದು, 10-20 ಹಾಕ್ಬಿಡುದು ಮಾಡ್ತಿದ್ದೆ. ಮಣ್ಣು ಪರೀಕ್ಷೆ ಮಾಡಿಸಿದ್ಮೇಲೆ ಅಲ್ಲಿ ಭೂಮಿ ರಸಸಾರ ಲವಣಾಂಶ ಸಾವಯವ ಅಂಗಗಳು ಇಷ್ಟೆಷ್ಟು ಪರ್ಸೆಂಟ್ ಇರಬೇಕು ಅಂತ ನಂಗೆ ಮಾಹಿತಿ ಕೊಟ್ಟರು. ಈಗ ನನ್ನಲ್ಲಿ ತಟಸ್ಥ ಸಾಮಾನ್ಯ ಮಧ್ಯಮ ಅಂತ ಬಂತು. ಆಗ ಅವರು ಸಜೆಷನ್ ಕೊಟ್ಟರು ಏನು ಎಷ್ಟು ಯೂರಿಯಾ ಹಾಕ್ಬೇಕು, ಎಷ್ಟು ಪೊಟಾಸ್ ಹಾಕ್ಬೇಕು, ಬೂದಿ ಹಾಕ್ಬೇಕು, ಅಥವಾ ಮಿಕ್ಸ್ ಮಾಡಿದ್ರೆ ಏನು ಹಾಕ್ಬೇಕು ಅಂತ. ಈಗ ನಾನು ಮಣ್ಣು ಪರೀಕ್ಷೆನ ಪ್ರತಿ 3 ವರ್ಷಕ್ಕೆ ಒಂದ್ಸಲ ಮಾಡಿಸ್ತಾ ಇದ್ದೀನಿ. ಈಗ ಅದೇ ಪ್ರಕಾರ ನಾನು ಗೊಬ್ಬರ ಹಾಕೋತೇನೆ. ಈಗ ನಾನು ಗೊಬ್ಬರದಲ್ಲೇ ವರ್ಷಕ್ಕೆ ವಾರ್ಷಿಕ 20,000 ದುಡ್ಡು ಉಳಿತದೆ. ನಾನು 1 ವರ್ಷ 2 ವರ್ಷ ಕಬ್ಬಿಗೆ 50,000 ರೂಪಾಯಿ ಗೊಬ್ಬರ ಹಾಕಿದೆ. ಹೋದ ವರ್ಷ ಕೇವಲ 22,500 ರೂಪಾಯಿ ಗೊಬ್ಬರ ಹಾಕಿದ್ದೀನಿ. ನಾನು ಪ್ರತಿ ಗೊಬ್ಬರಕ್ಕೆ ಎಷ್ಟು ಬೆಲೆ ಆಯ್ತು ಎಲ್ಲ ಬರ್ದು ಇಟ್ಕೊಂಡಿರ್ತೀನಿ. ಇನ್ನು 3 ವರ್ಷದಲ್ಲಿ ನಾನು ಆ ಡೈರಿ ತೆಗೆದು ನೋಡಿದಾಗ ನಾನು ಎಲ್ಲ ಒಂದು ಅನುಭವಗಳು ಅಲ್ಲಿ ಬರಬೇಕು, ಮತ್ತು ನನ್ನದೇ ಒಂದು ಮಾಸ್ಟರ್ ಪ್ಲಾನ್ ಆಗಬೇಕು ರೈತರಿಗೆ ಅಂತ ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ. ಅದೇ ಪ್ರಕಾರ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾನು ಏನು ಕೆಲಸ ಮಾಡಿದೆ ಅದನ್ನು ಕೂಡ ಬರಿತಾ ಇದ್ದೀನಿ. ಇನ್ನು ಈಗ ನೀವೇ ಒಂದು ಗೊಬ್ಬರನು ಅಂದರೆ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೊಳ್ತೀನಿ ಅಂತ ನೀವು ಹೇಳಿದ್ರಿ. ಸಗಣಿ ನೀವು ಹೇಳಿದಂಗೆ ನಿಮ್ಮ ಹತ್ರನೂ ಸ್ವಲ್ಪ ಸಿಗುತ್ತೆ, ಜೊತೆಗೆ ಕುರಿ ಮೇಕೆ ಸಾಕೊಂಡಿದ್ದೀರಿ, ಅವುಗಳ ಒಂದು ತ್ಯಾಜ್ಯನೂ ನಿಮಗೆ ಸಿಗುತ್ತೆ. ಇದಲ್ಲದೆ ನೀವು ಸಗಣಿ ಗಂಜಲ ಈ ತರಕಾರಿ ತ್ಯಾಜ್ಯಗಳು ಸೊಪ್ಪು ಇವುಗಳನ್ನೆಲ್ಲ ಬೆರೆಸಿ ಕಂಪೋಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆ ವಿಧಾನ ಹೆಂಗೆ ಹೇಳಿ ಅದನ್ನು? ಅದು ನನಗೆ ಮೊದಲು ಐಡಿಯಾ ಇರಲಿಲ್ಲ. ನಾನು ಸಾವಯವ ಟ್ರೈನಿಂಗ್ ಎಲ್ಲ ಹೋಗಿದ್ದೆ. ಆಮೇಲೆ ನಮ್ಮ ಚಿಕ್ಕಪ್ಪ ಒಬ್ಬರು ಅವರೇ ಜೈರಾಮು ಜೆ ಬಿ ಜೈರಾಮ್ ಅಂತ ಅವ್ರ ಜಮೀನಲ್ಲಿ ಅವ್ರು ಮಾಡ್ತಾ ಇದ್ರು ಸಣ್ಣ ಡ್ರಮ್ಮಲ್ಲಿ. ನಾನು ಮಂಡ್ಯಕ್ಕೆ ಹೋಗಿ 2 ಡ್ರಮ್ ತಗೊಬಂದೆ. ಈಗ ಅದಕ್ಕೆ ನಾನು ರಸ್ತೆಯಲ್ಲಿ ಸಿಗುವಂಥ ಏನು ಸಗಣಿ ಸಿಗ್ತದೆ ಎಲ್ಲ ತಗೊಂಡು ಅದಕ್ಕೆ ಹಾಕ್ತೀನಿ, ನೀರು ಹಾಕ್ತೀನಿ. ಮತ್ತು ನಮ್ಮ ಶಿವಳ್ಳಿಲೆಲ್ಲ ಸರ್ಕಲಲ್ಲಿ ಅಂಗಡಿಲಿ ತರಕಾರಿ ತ್ಯಾಜ್ಯ ಸಿಗ್ತೀನಿ. ನಮ್ಮ ಅವರೊಬ್ಬರು ಅಂಗಡಿ ಇಟ್ಟವ್ರೆ ಅಲ್ಲೆಲ್ಲ ತರಕಾರಿ ತ್ಯಾಜ್ಯ ತಂದು ಡ್ರಮ್ಮು ಸುರಿತೀನಿ, ಒಂದು 15 ದಿನ ಕಳಿಸ್ತೀನಿ. ಮತ್ತು ತೆವರಿ ಮೇಲೆ ಇರ್ತಕ್ಕಂಥ ನಾವು ಏನು ಗದ್ದೆ ಬದುನಲ್ಲದೆ ಮತ್ತು ರಸ್ತೆ ಬದಲಿ ಎಲ್ಲ ಕುಯ್ಕೊಬತ್ತೀನಿ. ವಂಗೆ ಸೊಪ್ಪು, ಉಗುಣಿ ಸೊಪ್ಪು, ಎಕ್ಕದ ಸೊಪ್ಪು ಎಲ್ಲ ಕುಯ್ಕೊಬಂದು ಬೇವಿನ ಸೊಪ್ಪೆಲ್ಲ ಅದಕ್ಕೆ ಹಾಕಿ ಪ್ರತಿ 2 ದಿನಕ್ಕೊಂದ್ಸಲ ತಿರುಗಿಸ್ತೀನಿ. 15 ದಿನಕ್ಕೊಂದ್ಸತಿ ಡ್ರಮ್ ಖಾಲಿ ಮಾಡ್ತೀನಿ, ಅದ್ರಲ್ಲಿ ಇರ್ತಕ್ಕಂತ ಬಿಡ್ತೀನಿ. ಮತ್ತು ವಿ ಸಿ ಪಾರಮಿಂದ ಮುನವರಿ ಮೇಡಮ್ ಅಂತ ಬಂದಿದ್ರು, ಆ ಸ್ಮೆಲ್ ನೋಡ್ಬಿಟ್ಟು ಜೈವಿಕ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದ್ರು. ಅದೊಂದು ನನಗೊಂದು ಖುಷಿ ಕೊಟ್ಟಂತ ವಿಚಾರ. ನಿಮಗೆ ಗೊತ್ತಾಯ್ತು ಚೆನ್ನಾಗಾಗಿದೆ, ಅದನ್ನ ಏನು ಮುಂದುವರಿಸಬಹುದು ಅಂತ ಗೊತ್ತಾಯ್ತು. ನನಗದು ಸಂಪೂರ್ಣ ಗೊತ್ತಾಯ್ತು. ಅದನ್ನ ಬಳಕೆ ಮಾಡುವಾಗ ಯಾವ ತರ ಅದನ್ನ ಸೇರಿಸ್ತೀರಾ ಹೇಳಿ? ಅದೆಲ್ಲ ನಾನು ಡ್ರಮ್ಮಲ್ಲಿ ಕಳಿಸಿ 15 ದಿನ ಆದ್ಮೇಲೆ ನನಗೆ ಸಮಯ ಇಲ್ಲದೆ ಹೋದ್ರೆ ನೀರು ಹಾಯಿಸೋಕೆ ನೀರಿನ ಜೊತೆ ಬಿಟ್ಬಿಡ್ತೀನಿ. ಸಮಯ ಇದ್ರೆ ನಾನು ಏನು ತರಗು ನಿರ್ವಹಣೆ ಮಾಡಿದ್ದೀನಿ ಆ ಪಾಟಿಗೆ ಒಂದು ಬಿಂಗೆ ತಗೊಂಡು ಇಷ್ಟು ದೂರಕ್ಕೆ ಅಂತ ಗೊತ್ತು ಮಾಡ್ಕೋತೀನಿ. ಅಷ್ಟು ದೂರಕ್ಕೆ ತರಗ ಮೇಲೆ ಹಾಕೋಯ್ತೀನಿ. ಆಗ ಬೇಗ ಕೊಳೆಯೋದಕ್ಕೆ ಬೇಗ ಕೊಳೆಯೋದಕ್ಕೆ ಮತ್ತು ಬೇರೆಗೂ ಚೆನ್ನಾಗಿ ಹಿಡಿತದೆ. ಏನು ಬದಲಾವಣೆ ಆಯಿತು ಇದೆಲ್ಲ ಮಾಡಿದ್ಮೇಲೆ ನಿಮ್ಮ ಒಂದು ಇಳುವರಿಯಲ್ಲಿ, ತೆಂಗಿನ ಮರಗಳ ಬೆಳವಣಿಗೆಯಲ್ಲಿ, ಇಳುವರಿಯಲ್ಲಿ ಏನು ಬದಲಾವಣೆ ಆಯಿತು? ನನಗೆ ಮೊದಲು ಏನೋ ಒಂದು ಗೊಬ್ಬರ ಹಾಕೊಡುತ್ತಿದ್ದೆ, ಎಷ್ಟೋ ಕಾಯಿ ಬಿಡ್ತಿತ್ತು, ಎಷ್ಟೋ ಕಬ್ಬು ಇಳುವರಿ ಬರ್ತಿತ್ತು, ಖರ್ಚು ಜಾಸ್ತಿ, ಇದು ನಷ್ಟ ಆಯ್ತದೆ ಅನ್ನೋದು ಇತ್ತು. ಫಸ್ಟ್ ನಾನು ಮಾಡಿದೆ ಖರ್ಚು ಕಮ್ಮಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪದ್ಧತಿಲಿ ಈ ತರಬೇತಿಗಳೆಲ್ಲ ಪಡೆದ್ಮೇಲೆ ಫಸ್ಟು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡೋದು ಐಡಿಯಾ ಮಾಡ್ಕೊಂಡೆ. ಆಗ ಕಡಿಮೆ ಖರ್ಚು ಹೆಚ್ಚು ಲಾಭ ಮಾಡೋದು ಏನು ಅಂತ ಗೊತ್ತಾಯ್ತು. ಆಮೇಲೆ ಈ ಆಡು ಕುರಿ ಎಲ್ಲ ಕಟ್ಟಕೊಂಡಿದ್ದೀನಿ, ಅದ್ರದ್ದೆಲ್ಲ ಗೊಬ್ಬರ ತಗೊಂಡೋಗಿ ವಾರಕ್ಕೊಂದ್ಸಲಿ ಚೀಲದಲ್ಲಿ ತಗೊಂಡೋಗಿ ಜಮೀನು ತಗೊಂಡು ಮಡ್ಕ್ತೀನಿ, ಅದೆಲ್ಲ ತಗೊಂಡೋಗಿ ತರಗ ಮೇಲೆ ಹಾಕ್ತೀನಿ. ಇದಾಯ್ತು. ಇಳುವರಿ ಹೆಂಗೆ ಅಂತಂದ್ರೆ ಸರ್, ಮೊದಲು ಉದಾಹರಣೆಗೆ ಒಂದು 20 ಗುಂಟೆ ತೋಟ ತಗೊಂಡೆ, ಅದರಲ್ಲಿ 20 ಮಾರ್ಕೆ ಬರೀ 180 ಕಾಯಿ ಬಿಟ್ಟಿದ್ದು. ನನಗೆ ತುಂಬ ಬೇಸರ ಆಗೋಯ್ತು. ಅದು ಏನಪ್ಪ ಹೆಚ್ಚು ಮಾಡ್ಬೇಕಾದ್ರೆ ಅವಾಗ ಏನು ಮಾಡಿದೆ ನಾನು, ಈ ಕುರಿ ಗೊಬ್ಬರಗಳು ತರಕಾರಿ ತ್ಯಾಜ್ಯ ಎಲ್ಲ ಕಳಿಸಿದ್ದೆಲ್ಲ ತಗೊಂಡೋಗಿ ಗುಂಡಿ ಹೊಡೆದು ಅದಕ್ಕೆ ಹಾಕ್ತೆ. ಆಮೇಲೆ ಸ್ವಲ್ಪ ಬಣ್ಣ ಹಸಿರು ಬಣ್ಣಕ್ಕೆ ಬಂತು. ಆಮೇಲೆ ಹೋಗಿ ವಿಶ್ವಪರ್ಮ ವಿಜ್ಞಾನಿಗಳು ಕೇಳಿದೆ. ಆಮೇಲೆ ಇಲ್ಲಿ ನಾಗನಹಳ್ಳಿ ತರಬೇತಿಲಿ ಬಂದಿದ್ದೆ, ಅಲ್ಲಿ ಮಾಲತಿ ಮೇಡಮ್ ಎಲ್ಲ ನಮ್ಗೆ ತರಬೇತಿ ಕೊಟ್ಟಿದ್ರು. ಅಲ್ಲೂ ಕೂಡ ಎಲ್ಲ ನಾನು ಒಂದು ಬುಕ್ ಬರ್ಕೊಂಡಿದ್ದೆ, ಎಲ್ಲ ಗೈಡ್ನೆಸ್ ನೋಡ್ಕೊಂಡೆ. ಹಾಗೆ ಮಾಡಿದೆ, ಒಂದು ತೆಂಗಿನ ಮರಕ್ಕೆ 2 ಕೆಜಿ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂತ ಗೊತ್ತಾಯ್ತು. ಆಗ ನಾನು ಪ್ರತಿ ತೆಂಗಿನ ಮರಕ್ಕೆ ಹಾಕ್ತೆ, ಆಗ ತೆಂಗಿನ ಇಳುವರಿ ಜಾಸ್ತಿ ಆಯಿತು. ಅದೇನಾಯಿತು, ಈಗ 20 ಮಾರ್ಕೆ 180 ಬಿಡ್ತಿದ್ದು, ಈಗ 680 ಹೋಗಿ, ಈಗ ಮೊನ್ನೆ ನಾನು ಕಿಳಿಸಿದಾಗ 985 ತೆಂಗಿನಕಾಯಿ ಬಿಟ್ಟಿದೆ. 20 ಮಾರ್ಕೆ ಆ 180 ರಿಂದ 980 ತಗೊಂಡು ನಿಲ್ಸಿದ್ದೀನಿ. ಅಲ್ಲಿಗೆ 5 ಪಟ್ಟು ಆಯ್ತು. 5 ಪಟ್ಟು ಆಯ್ತು. ಇದು ನನ್ನ ರಾಸಾಯನಿಕ ಮತ್ತು ತರಬೇತಿ ಒಂದು ಪ್ರಯೋಗ ಅಂತ ಗೊತ್ತಾಯ್ತು. ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಜೊತೆಗೆ ಸಾವಯವ ಅಂಶಗಳು ಜಾಸ್ತಿ ಹಾಕಿದ್ರೆ ನೀವು ಅದು ಕಾಯಿ ಗುಣಮಟ್ಟ ಜಾಸ್ತಿ ಆಯ್ತು. ನಾನು ಪೂರ್ಣ ಪ್ರಮಾಣದಲ್ಲಿ ಸಾವಯವ ಮಾಡದೇ ಇದ್ರೂ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಬಳಸ್ಕೊಂಡು ಜೊತೆಗೆ ಸಾವಯವನ್ನು ಬಳಸ್ಕೊಳ್ತಾ ಇದ್ದೀನಿ. ಈಗ ಕೃಷಿಯಲ್ಲಿ ಲಾಭದಾಯಕವಾಗಬೇಕಾದ್ರೆ ಒಂದು ನಮಗೆ ಉತ್ಪನ್ನಕ್ಕೆ ಬೆಲೆ ಸಿಗುವಂಥದ್ದು ಒಂದಾದರೆ, ಇನ್ನೊಂದು ಕೃಷಿಗಾಗಿ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಆ ಕಡಿಮೆ ಖರ್ಚು ಮಾಡಿದ್ರೆ ಅದು ಸಹ ಲಾಭ ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ. ನೀವು ಆ ರೀತಿಯ ಒಂದು ಪ್ರಯತ್ನಗಳನ್ನು ನೀವು ಮಾಡಿದ್ದೀರಿ. ಈಗ ಬಸವರಾಜ್, ನೀವು ಪದವೀಧರರು, ಬೇರೆಯವ್ರಿಗಿಂತ ನಿಮಗೆ ಹೆಚ್ಚು ತಿಳುವಳಿಕೆ ಇದೆ, ವಿದ್ಯಾಭ್ಯಾಸ ಇರೋದರಿಂದ ಜನರ ಸಂಪರ್ಕನೂ ನಿಮಗೆ ಸುಲಭ ಮತ್ತು ಸಾಧ್ಯ ಮಾಡ್ಕೊಳ್ತೀರಿ. ನೀವು ಹೇಳಿ, ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಿ? ತೆಂಗನ್ನು ಹೆಂಗೆ ಮಾರಾಟ ಮಾಡ್ತೀರಿ? ಕಬ್ಬಿಗೆ ಯಾವ ರೀತಿ ರೇಟ್ ಸಿಕ್ಕಿತ್ತು? ಸರ್, ನಾನು ಇಲ್ಲಿ ಒಂದು ಮೊದಲೇ ಹೇಳಬೇಕು, ಮಾರುಕಟ್ಟೆಗಿಂತ ಮೊದಲೇ ಹೇಳ್ತೀನಿ, ಹೆಚ್ಚು ಲಾಭ ಮಾಡೋದು ಹೇಗೆ ಅಂತಂದರೆ, ಕಡಿಮೆ ಖರ್ಚು ಒಂದು, ಸರ್ಕಾರಿ ಅಧಿಕಾರಿ ಹೇಗೆ 8 ಗಂಟೆ ಹೋಗಿ ವೃತ್ತಿ ಮಾಡ್ತಾರೋ ಅದೇ ರೀತಿ ನಾವು ರೈತರು ಕೂಡ ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 2 ಗಂಟೆ ಕಡ್ಡಾಯವಾಗಿ 8 ರಿಂದ 10 ಗಂಟೆ ನಮ್ಮ ಜಮೀನಲ್ಲಿ ನಾವು ದುಡಿಬೇಕು. ತೆವರಿ ಮೇಲೆ ಬದು ಮೇಲೆ ಕುಂತ್ಕೊಂಡು ಮಾಡಿಸುವಂಥ ಕೆಲಸ ಜಮಾನ ಮುಗೀತು. ಗದ್ದೆ ಒಳಗೆ ರೈತ ಇಳಿದು ಮಾಡಬೇಕು, ಅದು ಮೊದಲನೇದು. ಅದಾದ ನಂತರ ಹೆಚ್ಚು ನಿಮಗೆ ಲಾಭ ಬರುತ್ತೆ, ಇದನ್ನು ಮಾಡಬೇಕು. ಮತ್ತೆ ನಾನು ಈಗ ಕಬ್ಬು ನಮ್ದು ಗಾಣ ಇರೋದ್ರಿಂದ ನನ್ನ ತಮ್ಮ ಗಾಣ ಆಡಿಸ್ತೇನೆ, ಅಲ್ಲಿ ಕೊಡ್ತೀವಿ, ನಿಗದಿತಿಯಾಗಿ ಅವನು ಆಡಿಸ್ತೇನೆ, ನಿಗದಿತ ದುಡ್ಡು ಬರ್ತದೆ, ನಮ್ಗೆ ಕಬ್ಬಂದು ಯಾವುದೇ ಮಾರ್ಕೆಟ್ ಸಮಸ್ಯೆ ಇಲ್ಲ, ಮಂಡಿ ಬೆಲೆ ಆಯ್ತು. ಮತ್ತು ತೆಂಗುಂದು ಏನು ಅಂದ್ರೆ, ನನ್ನ ಜಮೀನಲ್ಲಿ ನಾನು ಒಬ್ಬ ಕಾಯ್ಬಿಟ್ಟಿದ್ದೀನಿಲ್ಲ, ಪ್ರತಿದಿನ ಬೆಳಿಗ್ಗೆ ನಾನು ಎದ್ದೇಳೋದು 4 ಕಾಲಿಗೆ ಮನೆಯಲ್ಲಿ, ಎದ್ದ ತಕ್ಷಣ ನಾನು ಎಲ್ಲ ಮುಗಿಸೋ 4 ವರೆಗೆ ಪ್ರತಿನಿತ್ಯ ಯಾವ್ದಾರು ಒಂದು ಬುಕ್ ಓದ್ತೀನಿ. ಇವತ್ತು ಕೂಡ ನಾನು ಒಂದು ಬುಕ್ ಗ್ರಾಮಾಯಣ ಅಂತ ಒಂದು ಬುಕ್ ಇತ್ತು, ಅದು ಓದ್ಬಿಟ್ಟೆ ಬಂದಿರೋದು. ನಾನು ಪ್ರತಿನಿತ್ಯ ಸಾಹಿತ್ಯ ಓದ್ದೆ, ನಾನು ಮನೆಯಿಂದ ಈಚೆಗೆ ಬರುವುದಿಲ್ಲ. ಇವತ್ತು ಮಿಸ್ ಆದರೆ ಪೇಪರ್ ತೊಗೊಂಡು ಬ್ಯಾಗಲ್ಲಿ ಮಡಿಕೊಂಡು ನಾಳೆ ಬೆಳಿಗ್ಗೆಗಾರು ಓದ್ತೀನಿ. ಆ ಥರದ ಒಂದು ಅಭ್ಯಾಸ ಇದೆ. 4:00 ಇಂದ 5 ಗಂಟೆ ಪತ್ರಿಕೆ ಓದ್ತೀನಿ ಅಥವಾ ಬುಕ್ ಓದ್ತೀನಿ. 5 ಗಂಟೆಗೆ ಎಲ್ಲ ಮನೇಲಿ ಪೂಜೆ ಗೀಜೆ ಮಾಡಿಬಿಟ್ಟು ನಾನು ಕಾಪಿ ಕುಟ್ಕೊಂಡು ನಾನು ಗದ್ದೆ ನೇರ 5 ವರೆಗೆ ಗದ್ದೆ ತಗ ಬರ್ತೀನಿ. ನನ್ನ ಗದ್ದೆ ಸುತ್ತ ಒಂದು ರೌಂಡ್ ಬರೋದಕ್ಕೆ 6:30 ಆಗಿರ್ತದೆ. 6:30 ನಾನು ಒಂದು 5-6 ತೆಂಗುಕಾಯಿ ಸಿಗ್ತವೆ. 6:30 ನಾನು ಏನು ಕೆಲಸ ಮಾಡಬೇಕು ಅನ್ಕೊಂಡು ಅದಕ್ಕೆ ಕರೆಕ್ಟಾಗಿ ಇಳಿದಿರ್ತೀನಿ ನಾನು. ಇವತ್ತಿಂಥ ಕೆಲಸ ಆಗಬೇಕು, ಇವತ್ತಂಥ ಕೆಲಸ ಆಗಬೇಕು. 6:30 ಇಂದ 10 ಗಂಟೆ ಮಾಡ್ತೀನಿ. ಆಮೇಲೆ ಊಟ ಮಾಡ್ಕೊಬಂದು ಆಡು ಕುರಿ ಜೊತೆ ಹೊಡ್ಕೊ ಬರ್ತೀನಿ. ನಾನು ಗದ್ದೆ ಒಳಗೆ ಬಿಟ್ಬಿಡ್ತೀನಿ, ನಾನೇ ಬೇರೆ ಗದ್ದೆಗೇನು ಬಿಡುವುದಿಲ್ಲ. ನಾನು ಗದ್ದೆ ಒಳಗೆ ಕುರಿ ಮೇಯ್ತಾ ಇರ್ತವೆ, ನನ್ನ ಪಣ್ಣ ಕಳೆ ಕಿಳೋದು, ಗೊಬ್ಬರ ಹಾಕೋದು, ಕೆತ್ಕೋದು ಏನು ಮಾಡ್ತಾ ಇರ್ತೀನಿ. ನಾನು ಮಾಡೋ ಕೆಲಸ ನನ್ನ ಕೆಲಸಕ್ಕೆ ಆಳುಗಳಿಗೆ ಹೇಳಿರ್ತೀನಿ, ಅವ್ರು ಬಂದರೂ ನಾನು ಮಾಡ್ತೀನಿ, ಬರದೇ ಇದ್ರೂ ಮಾಡ್ತೀನಿ. 2 ಗಂಟೆ ಮೇಲೆ ನಾನು ಉಳಿದ ಕೆಲಸ ಮಾಡ್ಕೋತೀನಿ, ಅಥವಾ ಅವತ್ತು ಫುಲ್ ರಜಾನ ಹಾಕತೀನಿ. ಆ ರೀತಿ ಅಂದರೆ ಕೃಷಿ ಕಾರ್ಮಿಕರ ಕೊರತೆ ಇದೆ ಅಂದ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಅವ್ರು ಸಿಗ್ತಾ ಇಲ್ಲ ಅಂತ ಇರೋಕ್ಕಾಗಲ್ಲ, ನಾವೇ ಮಾಡ್ಕೋಬೇಕಾಗತ್ತೆ ಅನ್ನೋದು ಮುಖ್ಯವಾದ ಒಂದು ವಿಚಾರ. ಇನ್ನು ಎರಡನೇದು ಆ ಬೆಳೆಗಳ ಒಂದು ಸಂಪರ್ಕ ನಿರಂತರವಾಗಿರಬೇಕು. ಏನಾಗ್ತಾ ಇದೆ, ಯಾವ ಕೆಲಸ ಆಗಬೇಕು, ಯಾವ ಕೆಲಸ ಮೊದಲು ಮಾಡಬೇಕು, ಯಾವ ಕೆಲಸ ಆಮೇಲೆ ಮಾಡ್ಬೋದು, ಇದೆಲ್ಲ ಒಂದು ಲೆಕ್ಕಾಚಾರ ಇಟ್ಕೊಳ್ಬೇಕಾಗುತ್ತೆ. ಮೂರನೇದು ನೀವು ಹೇಳ್ದಂಗೆ ಪ್ರತಿ ಖರ್ಚು ವೆಚ್ಚನೂ ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಬಂತು ಅನ್ನೋ ನಾವು ತಿಳ್ಕೊತಾ ಹೋಗಬೇಕು. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರಿ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ತಿಂಗಳ 31ರವರೆಗೆ ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕೃಷಿಯನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಕುಟುಂಬದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಬಂತು ಬಸವರಾಜ? ನಮ್ಮದು ಮೂಲ ಕೃಷಿ ಕುಟುಂಬ ಆದ್ಯಶೆಯಿಂದ ಕೃಷಿನಲ್ಲಿ ಆಯ್ಕೆ ಮಾಡಿದಂತೂ ಯಾವುದೇ ಪರವಿರೋಧ ಬರಲಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಬೇಸರನೂ ಇತ್ತು. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದರೆ ಬೇಕಾದ್ರೆ ಸಂಪಾದನೆ ಮಾಡಿಕೊಡ್ಬೋದು, ಕೃಷಿನಲ್ಲಿ ನಷ್ಟ ಆಯ್ತದೆ ಅಂತ ಅನ್ಕೊಂಡಿದ್ದೆ. 2 ವರ್ಷ ನಾನು ಅದೇ ಥರದ ವ್ಯವಸಾಯನ ಬಿಟ್ಬಿಟ್ಟಿದ್ದೆ. ಆನಂತರ ನನಗೆ ಗೊತ್ತಾಯ್ತು, ಬೇರೆ ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ಗೊತ್ತಾಯ್ತು ಕೃಷಿನೇ ಸರಿ ಅನ್ನಿಸ್ತು. ಈಗ ಕೃಷಿನಲ್ಲಿ ನಾನು ಬಂದು ವಾಪಸ್ ಬಂದಮೇಲೆ ಫಸ್ಟ್ ಮಾಡೋದು ನನ್ನ ನೆಗೆಟಿವ್ ಪಾಯಿಂಟ್ಸ್ ತೆಗೆದಾಕೋದು. ಆಮೇಲೆ ಎಷ್ಟು ನನ್ನ ಜಮೀನಲ್ಲಿ ವ್ಯರ್ಥ ಆಯ್ತಾ ಇದೆ ತೆಂಗಿನಕಾಯಿ, ಅದನ್ನ ಕ್ರೂಢೀಕರಣ ಮಾಡುದು, ಆಮೇಲೆ ರಾಸಾಯನಿಕ ಬಳಕೆ ಕಮ್ಮಿ ಮಾಡುದು. ಇದು ಮಾಡಿ ಆಮೇಲೆ ನಾನು ಪೂರ್ಣ ಪ್ರಮಾಣದಲ್ಲಿ ಇದೇ ತರ ದುಡಿಬೇಕು. ಈಗ ನೀವು ಅಂದ್ರೆ ಏನು ಕೃಷಿ ಕಾರ್ಮಿಕರು ಕೊರತೆ ಅಂತ, ಯಾಕೆ ಕೊರತೆ ಆಯ್ತದೆ? ಸಮಸ್ಯೆ ಅದೇ ಇಲ್ಲ ಅಂತ ನಾನು ಹೇಳುದಿಲ್ಲ. ನಮ್ ನಮ್ ಜಮೀನ್ ಕೆಲಸ ನಾವೇ ಮಾಡ್ಬೇಕು. ನೋಡಿ, ನಂದು 2.5 ಎಕರೆ ಜಮೀನಲ್ಲಿ ನಾನು ಹೋದ ವರ್ಷ ಕಬ್ಬು ಬೆಳೆದಿದ್ದೀನಿ. ನಾನು ಒಂದು ಇಡೀ ವರ್ಷದಲ್ಲಿ 6 ಜನ ಮಾತ್ರ ಕೆಲಸಕ್ಕೆ ತಗೊಂಡಿರೋದು, ಇನ್ನು ಉಳಿದ ಕೆಲಸ ವರ್ಷಪೂರ್ತಿ ನಾನೇ ಮಾಡಿದ್ದೀನಿ. ನನಗೂ ಬೇರೆ ತರ ಶರೀರ, ನನಗೂ ಆರೋಗ್ಯ ಅನಾರೋಗ್ಯ, ನನಗೂ ಮದುವೆ ಮುಂಜೆ ಎಲ್ಲ ಅವೆಲ್ಲಾನು ಮಾಡ್ಕೊಂಡು ನಾನು ಮಾಡಿದ್ದೀನಿ. ಬಿಡುವಿಲ್ಲದ ದುಡಿಮೆ ಮಾಡ್ಬೇಕು ಅನ್ನೋದು ನನ್ನಲ್ಲಿ ಒಂದು ಬಂದದೆ. ನಮ್ಮಲ್ಲಿ ರೈತರಲ್ಲಿ ನೆಗೆಟಿವ್ ತೆಗೆದಾಕ್ಬೇಕು, ಆಮೇಲೆ ನಮ್ಗೆ ವಯಸ್ಸಾಗೋಯ್ತು ಅನ್ನೋದು ಬಿಡ್ಬೇಕು. ಶರೀರಕ್ಕೆ ಮಾತ್ರ ವಯಸ್ಸಾಗದ ಹೊರತು ಮನಸ್ಸಿಗಲ್ಲ. ನಾವು ಏನು ಕೆಲಸ ಮಾಡ್ತೇವೆ ಅದನ್ನ ಇಷ್ಟಪಟ್ಟು ಕೆಲಸ ಮಾಡಬೇಕು. ಇಷ್ಟಪಟ್ಟಿದ್ರೆ ಅದು ಕಷ್ಟ ಅನಿಸೋದಿಲ್ಲ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ರೆ ನಾವು ದುಡಿದು ಧನಿ ಆಗ್ಬೋದು, ಅಷ್ಟು ಐಶ್ವರ್ಯಗಳು ನಮ್ಗೆ ಬರ್ತವೆ. ಇದು ನನ್ನ ಒಂದು ತಿಳುವಳಿಕೆ ಸರ್. ಈಗ ಮಣ್ಣು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತ ನಾವು ಹೇಳ್ತೀವಿ. ನೀವು ನಿಮ್ಮ ಮಣ್ಣಿನ ಪರೀಕ್ಷಾ ಚೀಟಿ ಇದೆಯಲ್ಲ, ಮಣ್ಣು ಫಲಿತಾಂಶ ಚೀಟಿ ವಿಶ್ಲೇಷಣಾ ವರದಿಯಲ್ಲೂ ಸಹ ಇದೆ. ಇದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಾ ನಿಮಗೆ ಅನ್ಸುತ್ತಾ? ಸರ್, ನನ್ನ ಪ್ರಕಾರ ಆಗ್ತಾ ಇದೆ. ಯಾಕೆಂದ್ರೆ ಹೋದ ಸರ್ ನನ್ನ ಗದ್ದೆ ಮೇಲೆ ನಡ್ಕೊಂಡು ಹೋದ್ರೆ ಕಾಲು ಮಣ್ಣು ಅಂಟ್ಕತ್ತಿತ್ತು, ಈ ವರ್ಷ ನಡ್ಕೊಂಡು ಹೋದ್ರೆ ರಬ್ಬರ್ ಮೇಲೆ ಹೋದಂಗೆ ಆಯ್ತದೆ. ಬಟ್ 2 ವರ್ಷಕ್ಕೆ ಆ ಥರ ಆದ್ಮೇಲೆ ಅವ್ರು ಸತತ ಒಂದು 6-7 ವರ್ಷ ಮಾಡಿ ಅಂತ ಹೇಳಿದ್ರೆ ಆಗ ಅದು ಬದಲಾವಣೆ ಆಗೇ ಆಯ್ತದೆ. ಮತ್ತು ಹೋದ ವರ್ಷ ಬೆಳೆಗೂ ಈ ವರ್ಷ ಬೆಳೆಗೂ ನಂಗೆ ತುಂಬ ಬದಲಾವಣೆ ಕಂಡದೆ. ಆದ್ರಿಂದ ಈಗ ನಾನು ಇವೆಲ್ಲನೇ ನೆಕ್ಸ್ಟ್ ನಾನು ಪರೀಕ್ಷೆ ಮಾಡಿಸ್ಕೊಂಡ್ಮೇಲೆ ನಾನು ಇದು ಹೇಳ್ಬೋದು. ಬಟ್ ನನ್ನ ಮನಸ್ಸಿಗೆ ಅದು ಬಂದೈತೆ. ಆಮೇಲೆ ಈ ಮಣ್ಣು ಪರೀಕ್ಷೆ ಏನಂದ್ರೆ ವಿಜ್ಞಾನ, ವಿಜ್ಞಾನಿ ಮತ್ತು ರೈತ ರೈಲ್ವೆ ಅಳಿತಾರ ಜೊತೆ ಜೊತೆಯಲ್ಲಿ ಹೋಗ್ಬೇಕು. ವಿಜ್ಞಾನಿಗಳು ಮಾಡಿದ್ರೆ ರೈತ ಅಭಿವೃದ್ಧಿ ಪಡಿಸ್ತಾನೆ. ಆಮೇಲೆ ವೈಜ್ಞಾನಿಕವಾದ ಬೆಳೆ ಮತ್ತು ಸಾಂಪ್ರದಾಯಿಕ ತಳಿ ಎರಡನ್ನೂ ಸಮಾನವಾದ ರೇಖೆಯಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು. ಈಗ ನೀವು ಹೇಳ್ತಾ ಇದ್ರಿ ಕಬ್ಬು ಈಗ CV 517 ಹೊಸ ತಳಿ ಹಾಕಿದ್ರಿ ನೀವು ಅಲ್ವಾ, 517 ತಳಿ ಹಾಕಿದ್ರಿ, ಹಾಗಂತ ನೀವು ಹಳೆ ಸಾಂಪ್ರದಾಯಿಕ ತಳಿಗಳನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಹೌದು, ಏನ್ ಉದ್ದೇಶ ನಿಮ್ದು? ಸರ್, ಎಲ್ಲಾ ತಳಿ ಎಲ್ಲ ಹೊಸ ಹೊಸ ಕೊಯ್ತಾ ಇದ್ರೆ ಹಳೆವು ಮತ್ತು ಸಾಂಪ್ರದಾಯಿಕ ತಳಿಗಳು ಮುಂದೊಂದಿನ ಬೇಕಾಗುತ್ತೆ. ಮುಂದೆ ಬರ ಬರ್ಬೋದು. ಈ ವರ್ಷ ದೇವರ ಅದೃಷ್ಟದಿಂದ 14 ವರ್ಷದ ನಂತರ ಅತ್ಯುತ್ತಮ ಮಳೆ ಆಗದೆ ಮುಂದಿನ ವರ್ಷಕ್ಕೂ ಆಗುತ್ತೆ ನಾವು ಹೇಳಕ್ ಆಗುದಿಲ್ಲ. ಹಿಂದೆ ಆ ತರದಲ್ಲಿ ಕೆಆರ್ಎಸ್ ಡ್ಯಾಮ್ ಕಟ್ಟಿದ್ರು ನೀರು ಸತತ ಹರಿತಿತ್ತು. ಹಂಗೆ ಆ ಕಾರಣಕ್ಕೆ ಹಳೆಯದು ಇರಬೇಕು. ನಾ ಹೇಳಿದ ವಿಜ್ಞಾನ ಮತ್ತು ಸಂಪ್ರದಾಯ ಜೊತೆ ಜೊತೆ ಹೋಗ್ಬೇಕು ಅಂದ್ರೆ ಎರಡೂ ಇರಬೇಕು. ಎರಡೂ ಇರಬೇಕು ಅಂತ ಅದನ್ನ ಇಟ್ಕೊಂಡಿದ್ದೀವಿ. ಹೌದು ಸರ್. ಈಗ ಇದನ್ನ ನೀವು ಬೆಳೆದಂತ ಕಬ್ಬು ಬೆಲ್ಲದ ತಯಾರಿಕೆಗೆ ಬಳಕೆ ಆಗುತ್ತೆ? ಪೂರ್ಣ ಬೆಲ್ಲಕ್ಕೆ ಹಾಕ್ತಾ ಇರೋದು. ಏನು ಸಕ್ಕರೆ ಕಾರ್ಖಾನೆಗೆ? ಇಲ್ಲ ಇಲ್ಲ. ಹೇಳಿ, ಆ ಬೆಲ್ಲವನ್ನು ನೀವು ಯಾವ ತರ ತಯಾರಿಕೆ ಮಾಡ್ತೀರಾ? ಅದು ಸಾವಯವ ಬೆಲ್ಲನ ಅಥವಾ ಅಲ್ಲಿನ ರಾಸಾಯನಿಕ? ನಮ್ದು ರಾಸಾಯನಿಕ ಬೆಲ್ಲನೇ. ಯಾಕಂದ್ರೆ ಈಗ ಮಾಮೂಲಿ ಕಬ್ಬು ಕಡಿತೀವಿ, ಆಲೆ ಮೇಲೆ ತಂದಾಕ್ತಿವಿ. ನನ್ನ ತಮ್ಮನೇ ಗಾಣ ವರ್ಷದಿಂದ ಎಲ್ಲ ಕರೆಕ್ಟಾಗಿ ಒಂದು ಮಿಷಿನರಿ ಮಾಡ್ತೇನೆ. ಬೆಲ್ಲ ಹಾಲು ಕರೆದಾಗ ಹಾಲು ಕೊಪ್ಪರಿಗೆ 3 ಕೊಪ್ಪರಿಗೆ ಇರ್ತದೆ ಹೋಯ್ತದೆ. ಅದ್ರಲ್ಲಿ ಮೊದಲನೇದ್ರಲ್ಲಿ ಎಲ್ಲ ಕಾದಿರ್ತದೆ, ಮಡ್ಡಿ ಬರ್ತದೆ. ಆಮೇಲೆ ಸುಣ್ಣ ಸೋಡಾ ಪೌಡ್ರು ಎಲ್ಲ ಚಕ್ಕೆ ಹಾಕ್ತಾರೆ. 3ನೇದಕ್ಕೆ ಬಿಡ್ತಾರೆ, ಅದೆಲ್ಲ ಫಿಲ್ಟರ್ ಆಗಿರ್ತದೆ. 1 ಕ್ವಿಂಟಲ್ ಅಂದ್ರೆ 1 ಟನ್ ಕಬ್ಬು ಬರೆದ್ರೆ 1 ಕ್ವಿಂಟಲ್ ಸಕ್ಕರೆ ಬರಬೇಕು. ಆ ರೀತಿ 1 ಟನ್ ಕಬ್ಬು ಬರೆದ್ರೆ 1 ಕ್ವಿಂಟಲ್ ಬೆಲ್ಲ ಬರ್ತದೆ. ಬೆಲ್ಲ ಬರ್ತಾ ಇದೆ, ಬರ್ತಾ ಇದೆ. ಮಾರುಕಟ್ಟೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದೆ? ಅದು ಇವತ್ತೆಲ್ಲ ಬೆಲ್ಲ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆ ಬಂದು ಟೆಂಪ ತುಂಬ ಮಂಡ್ಯ ಕೊಯ್ತದೆ. ಮಂಡ್ಯದಲ್ಲಿ ಮಾರ್ಕೆಟ್ ಆಯ್ತಾ ಕಳ್ಳಳ್ಳಿಲಿ, ಅಲ್ಲೇ 1-2 ದಿನಕ್ಕೆ ಅದು ಮಾರ್ಕೆಟ್ ಆಯ್ತಾ ಇಲ್ಲ. ಆನ್ಲೈನ್ ಮಾರ್ಕೆಟ್ ಮಾಡವ್ರೆ, ಅಲ್ಲಿ ಯಾವುದೇ ಮೋಸನೂ ಆಯ್ತಾ ಇಲ್ಲ. ಇದಿಷ್ಟು ನಮ್ಗೆ. ನಿಮ್ಗೆ ಏನ್ ಬೆಲೆ ಸಿಕ್ತು 1 ಕ್ವಿಂಟಲ್? ಈಗ ನಮ್ಗೆ ಸರ್ 1 ಕ್ವಿಂಟಲ್ಗೆ 1,700 ರೂಪಾಯಿ ದುಡ್ಡು ಉಳ್ಕೊಂಡ್ ಈ ಇದ್ರಲ್ಲಿ. 2,000-3,000 ಖರ್ಚು 1,000 ಆಗುತ್ತೆ. ಅಲ್ಲಿ 2,800 ಮೇಲೆ ಬೆಲ್ಲ ಹೋಯ್ತದೆ. ಅದು ಹೋದ್ರೆ ನಮ್ಗೆ ಒಂದು ಅಷ್ಟು ದುಡ್ಡು ಉಳಿತದೆ. ಅದು ಮಾರ್ಕೆಟ್ ಮೇಲೂ ಕೂಡ ಬೆಲ್ಲ ಡಿಪೆಂಡ್ ಆಯ್ತದೆ. ಅದು ಲಾಭದಾಯಕ ಲಾಭದಾಯಕ. ಬಟ್ ಕ್ರೈಕ್ ತಗೊಳ್ಳೋದು ಒಂದು ಕ್ರಮ ಐತೆ. ಈಗ 1 ಟನ್ಗೆ 1,400 ರೂಪಾಯಿ ಕೊಡ್ತೀವಿ ಅಂದ್ರೆ ಆಗ ಬೆಲೆ ಎಷ್ಟಿಗೆ ಹೋದ್ರೆ 1,400 ಕೊಡ್ತಾರೆ. ಅದೊಂದು ಕ್ರಮ ಐತೆ. ಬಟ್ ನಾವೇ ಸ್ವಂತ ಆಡಿಸಿದ್ರೆ ನಮ್ಗೆ ಆ ಕ್ರಮ ಇಲ್ಲ. ನಮ್ದು ಈ ತರ ಕ್ರಮ. ಎಷ್ಟೆಷ್ಟು ಬೇಕೋ ನಿಮ್ಮ ಗಾಣ ಎಷ್ಟು ಆಡ್ಸಕ್ಕಾಗುತ್ತೆ? ಒಂದಿನಕ್ಕೆ 5-6 ಟನ್ ಹರಿತದೆ. 10 ಟನ್ ಒಂದು ಬಿಸಿಲು ಬಂದಾಗ 10 ಟನ್ ಹರಿತದೆ. ಅಷ್ಟೇ ನಮ್ಗೆ ಗದ್ದೆಲಿ ಕಬ್ಬು ಕಟ್ಕೊಡ್ತಾರೆ, ಅದನ್ನ ತಗೊಂಡು ಮಾಡ್ತೀವಿ. ಅದನ್ನ ತಗೊಂಡೋಗಿ ನೀವು ಮಾಡ್ಕೊಡ್ತೀರಾ? ಒಟ್ಟಿನಲ್ಲಿ ನಾನು ಕೃಷಿದು ಅಂದರೆ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಬೇಕು, ಯೂರಿಯಾ ಹೆಚ್ಚಾಗಿ ಹಾಕಿದ್ರೆ ಓಜೋನ್ ಕಿರಣ ಹಾಳಾಗುತ್ತೆ. ಇವೆಲ್ಲ ನಾನೊಂದು ಪರಿಸರ ಕಾಳಜಿನ ಇಟ್ಕೊಂಡಿದ್ದೀನಿ ಸರ್. ಈಗ ಸಾಕಷ್ಟು ನೀವೇ ಹೇಳಿದ್ರೆ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀನಿ, ಸಾಕಷ್ಟು ವಿಚಾರಗಳನ್ನು ಅಲ್ಲೇನು ನಾನು ನೋಡ್ತೀನಿ ಅದನ್ನೆಲ್ಲ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ. ನಿಮ್ಮದು ಒಂದು ರೀತಿಯ ಈ ಕವನದ ಬಗ್ಗೆ ನಿಮಗಿರುವಂತಹ ಆಸಕ್ತಿ, ಜೊತೆಗೆ ಸಾಹಿತ್ಯದ ಬಗ್ಗೆ ನಿಮಗಿರುವಂಥ ಆಸಕ್ತಿ, ಈಗಲೇ ನೀವು ಹೇಳಿದ್ರಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಪರಿಸರ ಪ್ರೀತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ. ಬಸವರಾಜ್ ಅವರೇ, ಈ ಪರಿಸರ, ನಿಮ್ಮ ಒಂದು ಗದ್ದೆಯ ಪರಿಸರ, ತೋಟದ ಪರಿಸರದಲ್ಲಿ ಏನು ಬದಲಾವಣೆಗಳನ್ನು ನೀವು ಕಾಣ್ತಾ ಇದ್ದೀರಿ ಇಷ್ಟೆಲ್ಲ ಆದ್ಮೇಲೆ? ಸರ್, ಮೊದಲು ನಾನು ಗದಗ ತಗೋಗಿ ಬರ್ಬೇಕು, ಆಯತ್ಕೆ ಬರ್ಬೇಕು, ಕೆಲಸ ಮಾಡುವೆ. ಈಗೆಲ್ಲ ವೈಜ್ಞಾನಿಕ ತಿಳುವಳಿಕೆ ಬಂದ್ಮೇಲೆ ನಾನೀಗ ನಾನು ಜಮೀನ್ ಸುತ್ತ ಬಾಳೆಗಿಡ ನೆಟ್ಟಿದ್ದೀನಿ, ನುಗ್ಗೆ ಹಾಕಿದ್ದೀನಿ, ಕರ್ಬೇವ್ ಹಾಕಿದ್ದೀನಿ. ಈಗ 20 ಕುಂಟೆ ಜಮೀನಲ್ಲಿ ದಾಳಿಂಬೆ ಸಿಬಿ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇಲ್ವಲ್ದ ಸ್ವಲ್ಪ ಮಾಹಿತಿ ಬರುತ್ತೆ ಅಥವಾ ಕೆವಿಕಲ್ ಮಾಹಿತಿ ತಗೊಂಡು ಅದನ್ನ ಇನ್ನು 6 ತಿಂಗಳಲ್ಲಿ ಅದನ್ನ ಜಾರಿಗೆ ನನ್ನ ಜಮೀನಲ್ಲಿ ಅಳವಡಿಸೋಕೆ ಪ್ರಯತ್ನ ಪಡ್ತೀನಿ ಸರ್. ಒಟ್ಟಿನಲ್ಲಿ ಒಬ್ಬ ವಿದ್ಯಾವಂತ ಉದ್ಯೋಗನೇ ಹುಡ್ಕೊಂಡು ಹೋಗಿದೆ, ಕೃಷಿಯನ್ನು ನಂಬ್ಕೊಂಡು ಆರಾಮಾಗಿ ಬದುಕಬಹುದು ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಸರ್. ಲಾಭ ನಷ್ಟ ಖರ್ಚು ವೆಚ್ಚ ಆದಾಯ ಸರ್, ನಾನು ಓದ್ಸತ್ತೆ, ನಾನು ಇಡೀ 2.5 ಎಕರೆ ಕಬ್ಬಲ್ಲಿ 100 ಟನ್ ಕಬ್ಬಿಗೆ ನಾನು ಖರ್ಚು ಮಾಡೋದು ಬರೀ 22,500. ಅದು ಜನ ನಂಬುದಿಲ್ಲ, 50,000 ಖರ್ಚು ಮಾಡ್ತಾರೆ. ಅದು ನನಗೆ ಅಲ್ಲಿ ಲಾಭ ಬಂದಿದೆ. ನನಗೆ ಒಂದು ವರ್ಷ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ ಲೆಕ್ಕ ಹಾಕತ್ತೀನಿ. ನಾನೀಗ 70,000 ರೂಪಾಯಿ ತೆಂಗಿನಕಾಯಿ ಮಾರಿದ್ದೀನಿ, ಇನ್ನು 20 ಮಾರು, ಇನ್ನು 20,000 ರೂಪಾಯಿ ಕೈದಲ್ಲಿ ಒಟ್ಟನಿಗೆ ಒಂದು ವರ್ಷಕ್ಕೆ ತೆಂಗಿನಕಾಯಿ 90,000 ಬಂದಂಗಾಯ್ತು. ಕಬ್ಬಂದು 2 ಲಕ್ಷ ಅಲ್ಲಿಗೆ 3,15,000 ನಂದು ಆಯಿತು. ಅದರಲ್ಲಿ 22,000 ಕದ್ದು 2.75 ಲಕ್ಷ ಉಳಿತು. ಒಬ್ಬ ರೈತ ಯಶಸ್ವಿ ಆಗ್ಬೇಕಾದ್ರೆ ಕಡಿಮೆ ಖರ್ಚು ಹೆಚ್ಚು ದುಡಿಮೆನಲ್ಲಿ ಈ ತರ ಲಾಭ ಮಾಡಬಹುದು ಅಂತ ನಾನೊಂದು ಉದಾಹರಣೆ ಕೊಡ್ತೀನಿ ಸರ್. ನಿಮ್ಮ ಹತ್ರನೇ ಅನುಭವ ಇದೆ. ಆಮೇಲೆ ಇವೆಲ್ಲ ಬೇಕಾದ್ರೆ ನಾನು ಅಭಿನಂದಿ ಅಲ್ಲ, ಕುರಿ ಅವುಗಳ ಒಂದು ಸಾಕಣೆ, ಆಡು ಕುರಿ ನಾನು ಈಗ ಒಂದು ವರ್ಷದಿಂದ ಸಾಕ್ತಾ ಇದ್ದೀನಿ. ವಾರ್ಷಿಕ 50,000 ಸಂಪಾದನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ ಸರ್. ಅದರಲ್ಲಿ ಅದನ್ನು ಮುಂದಿನ ವರ್ಷಕ್ಕೆ ಬರುತ್ತೆ. ಅದ್ರದ್ದು ಈಗೊಂದು 10 ಐತೆ, ಇನ್ನೊಂದು 10 ಮಾಡಬೇಕು, ಇನ್ನೊಂದು 2 ತಿಂಗಳು ಸಮಯ ಬೇಕು ನನಗೆ. ಅದಕ್ಕೆ ಆದಾಯ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಆದಾಯ ಬರ್ಬೇಕಾದ್ರೆ ಸರ್, ನಾವು ನಮ್ಮ ಜಮೀನಲ್ಲಿ ಸುತ್ತ ಬದುನಲ್ಲಿ ಹಗಚೆ, ನುಗ್ಗೆ ಈ ತರ ಸಸಿಗಳು ಹಾಕಬೇಕು. ಹಾಲ ಮತ್ತು ಹರಳಿ ಮರಗಳು, ಅಳಸ ಮರಗಳು ಇರ್ತವೆ. ಈಗ ನನ್ನ ಹತ್ರ ಹಾಲಿ ಐತೆ, ಅದ ಕಟ್ಕೊಬಂದು ಹಾಕ್ಬೋದು. ನಮ್ಗೆ ಮರ್ಕೋದಕ್ಕೆ ಆಗದೆ ಹೋದ್ರೆ ಇವನ್ನ ಚಿಕ್ಕ ಗಿಡ್ ಗಿಡ ಮಾಡ್ಕೋಬಿಟ್ಟು ಅದನ್ನ ಕಟ್ಕೊಬಂದು ಕಟ್ಬೇಕು. ಒಂದು ಸಮಯವಿದ್ರೆ 1-2 ಗಂಟೆ ಬಾಯಾಡಿಸ್ಬೇಕು ಜಮೀನ್ ಸುತ್ತ ಖಾಲಿ ಜಮೀನಲ್ಲಿ. ಸಮಯ ಇಲ್ಲ ಅಂತಂದ್ರೆ ನಾವು ಮನೆ ತೆರೆ ಕಟ್ಟಾಕ ಮಾಡುವಂತ ವ್ಯವಸ್ಥೆಗಳೆಲ್ಲ ವೈಜ್ಞಾನಿಕವಾಗಿ ಬಂದವೆ. ಅದಕ್ಕೆ ಪೈಪ್ ಲೈನ್ ಮಾಡ್ಕೊಂಡು ಆಹಾರ ಹಾಕೊಂಡು ಜೋಳ ಹಿಂಡಿ ಭೂಸ ಹಾಕೊಂಡು ಅದಕ್ಕೆ 2 ಟೈಮ್ ನೀರು ತೊರ್ಕೊಂಡು ಮಾಡಿದ್ರೆ ಅದರಲ್ಲೂ ಲಾಭ ಬರ್ತದೆ. ಅದನ್ನು ಅಭಿವೃದ್ಧಿ ಮಾಡಿದ್ರೆ ಅದು ನನ್ನಲ್ಲಿ ಅದೈತೆ. ನಾನೊಂದು ತರಬೇತಿ ಹೋಗಿ ಬಂದ್ಮೇಲೆ ಆ ಕೆಲಸ ಮಾಡ್ತೀವಿ. ಈ 3 ತಿಂಗಳಲ್ಲಿ ಅದು ಮಾಡ್ತೀನಿ ಸರ್. ಆಮೇಲೆ ಈಗ ನಾವು ಇಷ್ಟೆಲ್ಲ ಆಗ್ಬೇಕಾದ್ರೆ ಈಗ ಮುಂದೆ ಕುವೆಂಪು ಹೇಳ್ತಿರು ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ. ನಾನು ಇಷ್ಟೆಲ್ಲ ಕೆಲಸದಿಂದ ನಾಗನಹಳ್ಳಿ ಮುನ್ಸಿಪರಂ ಕೆವಿಕೆ ಎಲ್ಲ ಸಿಬ್ಬಂದಿಗಳು ಮತ್ತು ನನ್ನ ತಂದೆ ತಾಯಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ನನ್ನ ಯಶಸ್ಸಿನಿಂದ ಇದ್ದಾರೆ ಸರ್. ಈಗ ಜಯರಾಮ್ ಅವರು ಕೃಷಿ ಮಾಡ್ತಿರೋದು ನೋಡಿ ನಿಮಗೆ ಸ್ಫೂರ್ತಿ ಆಯ್ತು. ಹೌದು ಸರ್, ನಾನು ಮೊದಲೇ ಹೇಳಿದ್ನಲ್ಲ, ಅವರಿಂದ ಮಾಹಿತಿಯನ್ನ ಪಡ್ಕೊಂಡ್ರಿ. ಆ ಡ್ರಮ್ಸ್ ಎಲ್ಲ ಬರ್ಬೇಕಾದ್ರೆ ನಂಗೆ ಅವರೇ ಕಾರಣ. ಈಗ ಬಸವರಾಜ್ ಅವರ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ. ಓದ್ದವರು ಇದ್ದಾರೆ, ಓದಕ್ಕೆ ಅವಕಾಶ ಇಲ್ಲದೆ ಇರುವಂತವರು ಇರ್ತಾರೆ. ಹೇಳಿ, ಏನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನವಾಗಿ ಕೇಳಿ, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನನ್ನ ನಂಬರ್ ಹೇಳಕ್ಕೆ ಮೊದಲೇ ಎಲ್ಲರ ಹತ್ರ ಮನವಿ, ಆಕಾಶವಾಣಿ ಕಾರ್ಯಕ್ರಮ ಚಂದನ ಕೃಷಿ ಕಾರ್ಯಕ್ರಮಗಳು, ಕೃಷಿ ಪತ್ರಿಕೆಗಳನ್ನು ಓದಿ, ಕೃಷಿಯನ್ನು ಖುಷಿಯಾಗಿ ಮಾಡಿ. ನಿಮ್ಮ ದುಡಿಮೆ ಎಷ್ಟಾರು ಆಗಿರಲಿ, ನಿಮ್ಮಲ್ಲಿ ಸಮಾಜಕ್ಕೆ ಒಂದು ಸ್ವಲ್ಪನಾರು ಈ ಸಮಾಜದಲ್ಲಿ ಭಾರತೀಯನಾಗಿ ಹುಟ್ಟಿರ್ತೊಂದು ಹೆಮ್ಮೆ ಅಭಿಮಾನ, ಅದರಲ್ಲೂ ಕೃಷಿಕ ಆಗಿರುತ್ತಂತ ಇನ್ನೂ ಹೆಮ್ಮೆ ಪಟ್ಕೊಂಡು, ನಿಮ್ಮ ವರ್ಷದಲ್ಲಿ 1 ಲಕ್ಷ ಸಂಪಾದನೆ ಅಂದರೆ ಮಿನಿಮಮ್ 1,000 ನಾರುವೆ ಸಮಾಜಕ್ಕೆ ಕೊಡಿ. ಈಗ ನಾನು ಕೂಡ ನಾನು 1 ವರ್ಷದಲ್ಲಿ 3 ಲಕ್ಷ ಸಂಪಾದನೆ ಮಾಡಿದ್ರೆ 3,000 ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರು ಸರ್ಕಾರಿ ಶಾಲೆಯಲ್ಲಿ ಬಡವರು ಮಕ್ಕಳಿದ್ರೆ ನನಗೆ ಫೋನ್ ಮಾಡಿ, ನಾನು ಅವ್ರಿಗೆ ಈ ವರ್ಷದ ಒಂದು ಸಹಾಯಧನ ಕೊಡ್ತೀನಿ. ಕೃಷಿಯನ್ನು ಇಷ್ಟಪಟ್ಟು ಮಾಡಿ ಅಂತೇಳಿ ಎಲ್ಲ ರೈತರಿಗೆ ನನ್ನ ನಂಬರ್ ಹೇಳ್ತಾ ಇದ್ದೀನಿ. 73 53 56 49 2 73 53 56 49 2 ಒಟ್ಟಿನಲ್ಲಿ ಬಸವರಾಜ್ ಅವರೇ, ನಿಮಗೆ ಈ ಕ್ಷೇತ್ರಕ್ಕೆ ಬಂದಿದ್ದು ಸಂತೋಷ ನೀಡಿದೆ. ಈಗ ನಿಮ್ಮ ಮುಂದಿನ ಪೀಳಿಗೆ ಅಂದರೆ ನಿಮ್ಮ ಮಕ್ಕಳು ಕೃಷಿಕರಾಗಿ ನೆಮ್ಮದಿಯಾಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಸರ್, ನನ್ನ ಮಕ್ಕಳು ಅಷ್ಟೇ, ಬೇರೆಯವ್ರ ಮಕ್ಕಳು ಅಷ್ಟೇ. ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋದ್ರೆ ಖುಷಿಯಾಗಿರ್ಬೋದು, ಬೇರೆ ಯಾವುದೇ ಹ್ಯಾಬಿಟ್ ಇರಬಾರ್ದು. ಕೃಷಿಯಲ್ಲಿ 100 ಸಮಸ್ಯೆ ಇದ್ರೂ ಸಮಸ್ಯೆ ಇಲ್ಲದೇ ಇರೋ ಕ್ಷೇತ್ರ ಯಾವುದೂ ಇಲ್ಲ, ಅದರದೇ ಆದ ಕ್ಷೇತ್ರದಲ್ಲಿ ಅದರದೇ ಆದ ಸಮಸ್ಯೆಗಳು ಇರ್ತವೆ. ಕೃಷಿ ಮಾಡೋದ್ರಿಂದ ಬರೀ ಕೃಷಿಕ ಅಂತಲ್ಲ, ಈಗ ನಾವು ಬಟ್ಟೆ ಒಗಿತೀವಿ, ಬಟ್ಟೆ ಕೊಳೆ ಮಾತ್ರ ಹೋಯ್ತದ, ನಮ್ಮ ಕೈಲಿರೋ ಕೊಳೆನೂ ಹೋಯ್ತದೆ. ಆ ರೀತಿ ಕೃಷಿ ಮಾಡಿದ್ರೆ ಭೂಮಿ ಮಣ್ಣು ಎಲ್ಲ ಆರೋಗ್ಯ ಇರುತ್ತೆ, ನಾವು ಆರೋಗ್ಯ ಇರ್ತೀವಿ. ಇದು ನನ್ನ ಒಂದು ಅಭಿಪ್ರಾಯ ಸರ್. ಒಳ್ಳೆಯದು ಬಸವರಾಜ್ ಅವರ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ತಮ್ಮ ಸಿಬ್ಬಂದಿಗೂ ತುಂಬ ಧನ್ಯವಾದಗಳು. ಇದುವರೆಗೆ ಕೃಷಿಯ ಅನುಭವ ಕುರಿತು ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಜಯಪುರದ ಪ್ರಗತಿಪರ ಕೃಷಿಕ ಜೆಕೆ ಬಸವರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕುಟುಂಬ ಕೃಷಿಯಲ್ಲಿ ಯಶಸ್ವಿ ಬದುಕು ಈ ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಸೋಮನಾಥಪುರದ ಕೃಷಿಕರಾದ ಮಹಾಲಿಂಗಪ್ಪ ಹಾಗೂ ಎಎಂ ದಿಲೀಪ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ.